ಕನಿಷ್ಠ 6,210 ಗರಿಷ್ಠ 6,776. ಕಡಲೆಕಾಳು 3,610 6,456. ಉದ್ದಿನಕಾಳು 1,524 6,810. ಧನಿಯಾ 7,110. ಒಣಮೆಣಸಿನಕಾಯಿ 33,000 40,682. ಹೆಸರುಕಾಳು 1,150 6,982. ಇನ್ನು ಜೋಳ 1,860 3,356. ಮಡಿಕೆ 4,069 5,010. ಈರುಳ್ಳಿ